ಇದೇ ಮಾದರಿಯಲ್ಲಿ ಇತರೆ ಮೇಲ್ಸೇತುವೆಗಳ ಕೆಳಭಾಗದಲ್ಲಿ ಸಿಎಸ್ಆರ್ ಅಡಿ ಅಭಿವೃದ್ಧಿಪಡಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಜಾಪುರ ರಸ್ತೆ ವಿಪ್ರೋ ಬಳಿ ಡಾಂಬರೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ವಿಪ್ರೋದಿಂದ ಆಗಿರುವ ಡ್ರೈನ್ ಮತ್ತು ಪಾಲಿಕೆಯಿಂದ ಆಗಿರುವ ಡ್ರೈನ್ ವಿಲೀನ ಮಾಡಿದರೆ ರಸ್ತೆಯಲ್ಲಿ ಜಲಾವೃತವಾಗುವ ಸಮಸ್ಯೆ ತಪ್ಪಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಿಸಲು ಕೇಂದ್ರ ಸರ್ಕಾರ ಒಲವು. ಮುಖ್ಯಮಂತ್ರಿ ಹುದ್ದೆಗಿಂತ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ಮೊದಲ ಗುರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವಬ್ಯಾಂಕ್ ರಿವಾರ್ಡ್ ಕಾರ್ಯಕ್ರಮದಡಿ ಕರ್ನಾಟಕ ದೇಶಕ್ಕೆ ಮಾದರಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827222285258. ಸಂಖ್ಯೆ ಮತ್ತೊಮ್ಮೆ 0827222285258. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 0827222. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 0827222. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ DM ಉಮೇಶ್ ಅವರು ಕೂಡ ಇದ್ದಾರೆ. ಉಮೇಶ್, ನಿಮಗೂ ಕೂಡ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಹಲವು ದಿನಗಳ ನಂತರ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸರ್. ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನ ದಿನವನ್ನು ಆಚರಿಸಿದ್ದೀವಿ. ಹೌದು, ನವೆಂಬರ್ 26. ಇದು ಎಲ್ಲರೂ ಕೂಡ ಒಂದು ಸಂಭ್ರಮದಿಂದ ಪಾಲ್ಗೊಳ್ಳುವಂಥ ದಿನ ಆಗಿತ್ತು ಅಂತ ಹೇಳ್ಬೋದು. ಹೌದು, ಏಕೆಂದರೆ 1949 ನವೆಂಬರ್ 26 ನಮ್ಮ ಸಂವಿಧಾನವನ್ನು ಸಂಸತ್ನಲ್ಲಿ ಅಂಗೀಕರಿಸಲಾಗಿತ್ತು. ಅದು ಭಾಳ ಮುಖ್ಯವಾದ ಅಂಶ. ಹೌದು, ಮುಖ್ಯವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ನಮ್ಮ ನಡೆ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಅಭಿವೃದ್ಧಿಯನ್ನು ನಾವು ಸಾಧಿಸಬೇಕು, ನಮ್ಮ ಜನಗಳನ್ನು ಯಾವ ರೀತಿ ನೋಡ್ಕೋಬೇಕು, ಇದಕ್ಕೆ ನಮಗೆ ಒಂದು ಮಾರ್ಗದರ್ಶಿ ಸೂತ್ರಗಳಿರಲಿಲ್ಲ. ಹೌದು, ಆ ಮಾರ್ಗದರ್ಶಿ ಸೂತ್ರಗಳನ್ನು ರಚಿಸೋದಕ್ಕೆ ಒಂದು ಸಮಿತಿ ಮಾಡಿದರು. ಆ ಸಮಿತಿಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು. ಹೌದು, ಜೊತೆಗೆ ಅದನ್ನು ರಚನೆ ಮಾಡೋದಕ್ಕೆ ಒಂದು ಒಂದೇನು ಪರಿಣಿತರ ಸಮಿತಿ ಬೇಕಾಗಿತ್ತು. ಅಂದರೆ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನೇಮಕ ಮಾಡಿದ್ರು. ಹೌದು, ಮತ್ತು ಇನ್ನೊಬ್ಬರು ನಮ್ಮಲ್ಲೇ ಇನ್ನೊಬ್ಬರು PN ರಾವಂತ ಅಂದು, ಅವರು ಕೂಡ ಅವರ ಜೊತೆ ಇದ್ದರು. ಇನ್ನು ಬೇರೆ ಬೇರೆಯವರೆಲ್ಲ ಇದ್ದರು. ಆದರೆ ಇವರು ಮುಖ್ಯವಾಗಿ ಏನು ಅಂತ ಅಂದರೆ ಈ ಕಾನೂನು ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದ್ರಿಂದ ಹೆಚ್ಚು ಕೊಡುಗೆಯನ್ನು ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹೌದು, ಅದು ಅಂತಿಮವಾಗಿ 1949 ನವೆಂಬರ್ 26 ಅಂಗೀಕರಿಸಲಾಯಿತು. ನಮಗೆ ಒಂದು ಇಲ್ಲಿ ಅನುಮಾನ ಬರುತ್ತೆ. ಏನು ಜನವರಿ 26ಕ್ಕೆ 1950 ಅದು ಜನಗಳಿಗೆ ಒಂದು ರೀತಿ ಅನ್ವಯ ಆಯಿತು ಎಲ್ಲರಿಗೂ. ಅಲ್ಲಿ ನಮಗೆ ಒಂದು ಅನುಮಾನ ಬಂದೇ ಬರುತ್ತೆ, ನವೆಂಬರ್ 26 ಬಿಟ್ಟು ನಾವು ಜನವರಿ 26ನ ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಲ್ಲ ಯಾಕೆ ಅಂತ. ಹೌದು, ಇದರ ಹಿಂದಿರುವಂಥ ಒಂದು ವಿಚಾರ ಏನು ಅಂದರೆ 1929 ಡಿಸೆಂಬರ್ನಲ್ಲಿ ಲಾಹೋರ್ ಅಧಿವೇಶನ ನಡೆಯುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ. ಅದರ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಪಂಡಿತ ಜವಾಹರಲಾಲ್ ನೆಹರು ಅವರು. ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ 1930 ಜನವರಿ 26ನ್ನು ಸಂಪೂರ್ಣ ಸ್ವರಾಜ್ಯ ದಿನ ಅಂತ ಇಡೀ ದೇಶದಾದ್ಯಂತ ಆಚರಿಸ್ಬೇಕು ಅಂತ ಒಂದು ಕರೆ ಕೊಡ್ತಾರೆ. ಅದೇ ಒಂದು ರೀತಿ ಸ್ವಾತಂತ್ರ್ಯ ದಿನ ಆಚರಿಸೋದು, ಬ್ರಿಟಿಷ್ನ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋದಕ್ಕೆ ಆಚರಿಸ್ತಾರೆ. ಆದ್ದರಿಂದ ಅದನ್ನು ಮುಖ್ಯವಾಗಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಜನವರಿ 26ಕ್ಕೆ ಏನಾದರೂ ಒಂದು ಇಡೀ ದೇಶನೇ ಒಬ್ಬ ವ್ಯಕ್ತಿಯಾಗಿ ಅವತ್ತು ಸಂಪೂರ್ಣ ಸ್ವರಾಜ್ಯದನ್ನು ಅಂಗೀಕರಿಸಿರುತ್ತೆ, ಹೌದು ಆಚರಿಸಿರ್ತಾರೆ. ಹಾಗಾಗಿ ಅದನ್ನು ನಾವು ಯಾವುದೇ ಕಾರಣಕ್ಕೂ ತಲೆಯ ಮರೆಗೆ ಸರಿಬಾರದು ಅಂತ ಹೇಳಿಬಿಟ್ಟು ಸಂವಿಧಾನ ಅವತ್ತಿಂದನೇ ಎಲ್ಲರಿಗೂ ಜಾರಿಗೆ ಬರೋಂಗೆ ಮಾಡಲಾಗುತ್ತೆ. ಹೌದು, 1950 ಜನವರಿ 26 ಇದು ಅದರ ಹಿಂದಿನ ಒಂದು ಚರಿತ್ರೆ. ಹೌದು, ಕೆಲವು ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ನಮಗೆ ನೀಡಿರ್ತಾರೆ, ಅವುಗಳನ್ನು ಪಾಲಿಸುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂಡ ಆಗಿರುತ್ತೆ. ಹಕ್ಕುಗಳು ಕರ್ತವ್ಯಗಳು ನಮಗಿರ್ತವೆ, ಮತ್ತು ಈ ಸರ್ಕಾರವನ್ನು ನಡೆಸುವಂಥವ್ರು ಕೂಡ ನಿರ್ದೇಶನಾತ್ಮಕ ತತ್ವಗಳು ಅಂತ ಇದ್ದಾವೆ. ಹೌದು, ಆ ಒಂದು ಅದರ ಆಧಾರದ ಮೇಲೇ ಅವರು ಆಡಳಿತವನ್ನು ನಡೆಸಬೇಕಾಗುತ್ತೆ. ನಮ್ಮದು ಒಂದು ಕಲ್ಯಾಣ ರಾಜ್ಯ, ಉಳ್ಳವರು ಇಲ್ಲದವರು ಎಲ್ಲರನ್ನು ಕೂಡ ಸಮಾನವಾಗಿ ನೋಡುವಂಥ ದೇಶ ನಮ್ಮದು. ಈಗ ಬಡವರಿಗೆ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರದವರು ಹಮ್ಮಿಕೊಳ್ತಾರೆ. ಹೌದು, ಈಗ ನಮ್ಮ ಕೇಂದ್ರ ಸರ್ಕಾರವನ್ನು ತೆಗೆದುಕೊಂಡ್ರೆ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರ ಅಡಿಯಲ್ಲಿ ಕುಟುಂಬದ ಒಬ್ಬೊಬ್ಬರು ಸದಸ್ಯರು ಕೂಡ 5 ಕಿಲೋಗ್ರಾಂನಷ್ಟು ಆಹಾರವನ್ನು ಉಚಿತವಾಗಿ ನೀಡಲಾಗುತ್ತೆ. ಅದು BPL ಕಾರ್ಡ್ ಹೊಂದಿರುವಂಥವ್ರಿಗೆ, ಬಡತನದ ರೇಖೆಗಿಂತ ಕೆಳಗಡೆ ಇರೋರಿಗೆ, ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತ. ಬಿಲೋ ಪಾವರ್ಟಿ ಲೈನ್, BPL ಬಿಲೋ ಪಾವರ್ಟಿ ಲೈನ್ ಅಂತಾರೆ. ನಮ್ಮ ರಾಜ್ಯದಲ್ಲೂ ಕೂಡ 5 ಕಿಲೋಗ್ರಾಂನಷ್ಟು ಕೊಡ್ತಾರೆ ಜೊತೆಗೆ. ಅದು ಅವರೊಂದು ರೀತಿಯಲ್ಲಿದೆ. ಇನ್ನೊಂದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಇದೆ, ಅದರಲ್ಲಿ BPL ಕಾರ್ಡ್ಗಿನ್ನ BPL ಕಾರ್ಡ್ ಹೊಂದಿರೋವಂಥವ್ರಿಗೆ 5 ಲಕ್ಷ ರೂಪಾಯಿವರೆಗಿನ ಒಂದು ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಹೌದು, ಅದು ಒಂದು ಒಳ್ಳೆ ಯೋಜನೆ. ಮತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಇದೆ, ಅದರಲ್ಲಿ ಈ ಅಡುಗೆ ಅನಿಲ ಸಂಪರ್ಕಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಹೌದು, ಮತ್ತು ಈ ಸಿಲಿಂಡರ್ಗಳನ್ನು ಕೂಡ ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತೆ. ಹೀಗೆ ಸರ್ಕಾರದವರು ಸಾಕಷ್ಟು ಈ ಬಡವರ ಕಲ್ಯಾಣಕ್ಕೆ ಯೋಜನೆಗಳನ್ನು ಹಾಕ್ಕೊಳ್ತಾಯಿದ್ದಾರೆ. ಹೌದು, ಏನೆಂದರೆ ಉಳ್ಳವರು ಇಲ್ಲದವರು ಅಂತ ಯಾವುದೇ ಭೇದ ಭಾವ ಮಾಡದಲ್ಲಿ ಬಡವರಿಗೂ ಕೂಡ ಒಳ್ಳೆ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅನ್ನೋದು ಮುಖ್ಯವಾಗಿ ನಮ್ಮ ಸಂವಿಧಾನದಿಂದ ನಾವು ತೆಗೆದುಕೊಂಡಿರುವಂಥ ಒಂದು ಅಂಶ. ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅದು ಮಾಡಿದ್ದಾರೆ. ಹೌದು, ಈಗ ಒಂದು ಗೃಹಲಕ್ಷ್ಮಿ ಅಂತ ಒಂದು ಯೋಜನೆ ಮಾಡಿದ್ದಾರೆ, ಅದರಲ್ಲಿ BPL ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಒಂದು ಯೋಜನೆ ಹಣವನ್ನು ನೀಡಲಾಗುತ್ತೆ. ಹೌದು, ಪ್ರತಿ ತಿಂಗಳು. ಅದು ಮುಖ್ಯವಾಗಿ BPL ಕುಟುಂಬಸ್ಥರಿಗೆ ಇರುವಂಥದ್ದು. ಹೌದು, ಇನ್ನೊಂದು ಗೃಹಜ್ಯೋತಿ ಅಂತ ಮಾಡಿದರೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಹೌದು, ಮನೆಗೆ ವಿದ್ಯುತ್ ಸಂಪರ್ಕದಲ್ಲಿ ಇಂತಿಷ್ಟು ಯೂನಿಟ್ಗಳನ್ನು ಉಚಿತವಾಗಿ ನೀಡುವಂಥದ್ದು. ಹೌದು, ಜೊತೆಗೆ ಮಹಿಳೆಯರಿಗೆ ಸಾರಿಗೆ ಒಂದು ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಓಡಾಡುವಂಥ ಒಂದು ವ್ಯವಸ್ಥೆ, ಇವೆಲ್ಲ ಕೂಡ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥ ಕೊಡುಗೆಗಳು ಅಂತ ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ ಅಲ್ವೇ? ಹಲೋ, ಹಲೋ ಸರ್, ನಮಸ್ಕಾರ, ನಾನು ವಿನೋದಾಕ್ಷಿ ಅವರು, ತಾಕೇರಿ ಅಲ್ವಾ? ಹೇಗಿದ್ದೀರಾ ವಿನೋದಾಕ್ಷಿ ಅವರು? ನಾವು ಚೆನ್ನಾಗಿದ್ದೀವಿ. ಈ ಸರಿ ನಿಮ್ದು ಅರೇಬಿಕಾ ಕಾಫಿ ಎಲ್ಲ ಕೊಯ್ಲಾಯ್ತಾ? ಕೊಯ್ಲು ಮಾಡ್ತಾ ಇದ್ದೀರಿ. ಹೇಗಿದೆ ವಿನೋದಾಕ್ಷಿ ಅವರು ಈ ಸರಿ ಬೆಳೆ? ಅಂದ್ರೆ ನಿಮ್ ಕಡೆ ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಅನ್ಸುತ್ತಲ್ಲ ಈ ಸರಿ? ಸೋಮವಾರಪೇಟೆ ತಾಲೂಕಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಏನು ಇದಾಯ್ತಾ ಜಾಸ್ತಿ? ಶೀತಕ್ಕೆ ಬಿದ್ದೋಯ್ತಾ? ಎಷ್ಟು ಭಾಗ ಆಗ್ಬಹುದು ಅಂತೀರಾ ಕಾಫಿ? ಕುಯಿಲು ಮಾಡ್ತಾ ಇದೀವಿ ಸರ್. ಇನ್ನು ಕಳೆದ ವರ್ಷ ಪರವಾಗಿತ್ತಿಲ್ಲ, ಕಾಫಿ ಚೆನ್ನಾಗಿತ್ತು. ಈ ವರ್ಷ ಸ್ವಲ್ಪ ಕಡಿಮೆ, ಅಂದ್ರೆ ವರ್ಷ ವರ್ಷ ಇರೋದಿಲ್ಲಲ್ಲ ಸರ್ ಅದೇ ತರ. ಮತ್ತೆ ಕೆಲವು ಕಡೆ ಸೋಮವಾರಪೇಟೆ ತಾಲೂಕಿನಲ್ಲಿ ಬೆರ್ರಿಬೋರರ್ ಹಾವಳಿನೂ ಇದೆ ಅಂತಂದು ಕೇಳ್ಪಟ್ಟಿದೀವಿ. ಅದು ಬಂದಿದೆಯಾ? ಅದೇ ಏನೇನು ಕ್ರಮ ಅನುಸರಿಸಬಹುದು ಅಂತೀರ ವಿನೋದಾಕ್ಷಿ ಅವರೇ, ತಮ್ಮ ಅನುಭವದ ಆಧಾರದ ಮೇಲೆ? ಬಿಳಿ ಬೋರರ್ ಬಗ್ಗೆ ನಾವು ಅದೇ ಲಿಂಡನ್ ಲೇಪನ ಮಾಡ್ತೀವಿ ಸರ್, ಅದೇ ಬುಡಕ್ಕೆ ಅದರ ಅಲ್ಲ. ಈಗ ಇನ್ನೊಂದು, ಎಲ್ಲ ತಜ್ಞರು ಏನು ಹೇಳ್ತಾರೆ, ಮುಖ್ಯವಾಗಿ ಎಲ್ಲ ಕಾಯಿಗಳನ್ನು ಒಂದು ಬಿಡದಂಗೆ ಹಣ್ಣುಗಳನ್ನು ಬಿಡಿಸ್ಕೋಬೇಕು. ಅದೇ ಅದು ಎಲ್ಲ ಹಾಯ್ಕೋಬೇಕು. ಮತ್ತೆ ಪಿಕ್ಕಿಂಗ್ ಮ್ಯಾಟ್ಸ್ ಅಂತಾರಲ್ಲ, ಏನು ಈ ಚಾಪೆಗಳು ಅಥವಾ ಈ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಸಿ ಕೆಳಗಡೆ ಬಿದ್ದಿರೋಂಥವನ್ನ ನಾವು ಹಾಯ್ಕೋಬೇಕಾಗತ್ತಲ್ವಾ? ನಾವು ಆ ಥರ ಮಾಡೋದಿಲ್ಲ, ರೋಬಸ್ಟಕ್ಕೆ ಮಾಡ್ತಾರೆ. ಇಲ್ಲಿ ನೀವು ಹಣ್ಣಾಗಿರೋನೇ ಆಯ್ಕೆ ಮಾಡ್ಕೋಬೇಕಾಗತ್ತಲ್ಲ, ಆರಿಸ್ಕೊಂಡು ಕೀಳ್ಬೇಕಾಗತ್ತೆ ಹಣ್ಣೆಣ್ಣೆ ಕೊಯ್ತಾ ಇರ್ತೀವಿ ಹಣ್ಣಲ್ಲಿ. ಅಂದ್ರೆ ಎಷ್ಟು ಸರಿ ಕೊಯ್ಲು ಮಾಡ್ಬೇಕಾಗತ್ತೆ ಹಾಗಾದ್ರೆ ವಿನೋದಾಕ್ಷಿ ಅವರು? ನಾವು ಎರಡೇ ಸರಿ ಸರ್, ಫಸ್ಟ್ ಈಗ ಒಂದ್ಸರಿ ಕೊಯ್ತಾ ಇದೀವಿ ಫಸ್ಟ್ ರೌಂಡ್, ಇನ್ನೊಂದ್ಸರಿ ಹಣ್ಣು ಮತ್ತೆ ಕಾಯಿ ಕುಯ್ತೀವಿ. ಹಣ್ಣು ಕಾಯಿ ಬೇರೆ ಹಣ್ಣು ಬೇರೆ ಕುಯ್ಕೊಬಿಡ್ತೀವಿ, ಪೂರ್ತಿ ಕುಯ್ತೀವಿ ಕುಯ್ತೀವಿ. ನಿಮ್ದು ಪೂರ್ಣವಾಗಿ ಅರೇಬಿಕನ ಇರೋದು? ಹೌದು ಹೌದು ಸರ್. ಯಾವ ತಳಿ ಹಾಕೊಂಡಿದಾರೆ ಅರೇಬಿಕದಲ್ಲಿ? ನಾವು ನಂಬರ್ 6 ಇದೆ, ಮತ್ತೆ ಹಳೆಯದು ಸೆಲೆಕ್ಷನ್ ಅಂತ ನಮ್ಮ ಯಜಮಾನರು ಅವಾಗ ಹಾಕಿದ್ದದು. ಅವಾಗಿದೆ ಅದು. ಇಳುವರಿ ಎಲ್ಲ ಚೆನ್ನಾಗಿದೆಯಾ? ಚಂದ್ರಗಿರಿ ಹಾ, ಚಂದ್ರಗಿರಿನೂ ಬಹಳ ಅದು ಪ್ರಚಲಿತವಾಗಿರುವಂಥ ತಳಿ. ಇಳುವರಿ ಮಟ್ಟ ಎಲ್ಲದರಲ್ಲೂ ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆ, ಇದು ಚಂದ್ರಗಿರಿ ತುಂಬಾ ಬಿಡುತ್ತೆ ಸರ್. ಹಾ ಹಾ, ಅಂದ್ರೆ ಒತ್ತಾಗಿರುತ್ತಲ್ವ? ಒತ್ತಾಗಿ ಬಿಡುತ್ತಲ್ವ ಅದು? ಬಹಳ ಕಾಯಿಗಳನ್ನ ವರ್ಷ ಬಿಟ್ಟು ವರ್ಷ ಬಂಪರ್ ಆಗಿರುತ್ತೆ ಅದು. ಕಪಾತಿ ಎಲ್ಲ ಮಾಡ್ತೀವಲ್ಲ, ಆಗ ಚಿಗಿರು ಬಂದ ಇನ್ನೊಂದ್ ವರ್ಷ ಕಾಪಿ. ಇಲ್ಲ, ಹೆಚ್ಚು ಇಳುವರಿ ಬಂದ ಮಾರನೇ ವರ್ಷ ಯಾವುದೇ ಬೆಳೆ ಆದರೂ ಸ್ವಲ್ಪ ವಿರಾಮ ತೆಗೆದುಕೊಳ್ಳೋದು ನಾವು ನೋಡಿದೀವಿ. ಆ ಒಂದು ಅಂಶ ಕೆಲವು ಬೆಳೆಗಳಲ್ಲಿ ಕಂಡು ಬರುತ್ತೆ. ಈಗ ಈ ಮಾವಿನಲ್ಲೂ ಕೂಡ ಹಂಗೆ ಆಗುತ್ತೆ, ಒಂದು ವರ್ಷ ಚೆನ್ನಾಗಿ ಬರುತ್ತೆ, ಇನ್ನೊಂದು ವರ್ಷ ಅಷ್ಟು ಬಿಡಲ್ಲ. ಅದು ಕಾಫಿನಲ್ಲೂ ಕೂಡ ಹಂಗಿರ್ಬೋದು. ಚಂದ್ರಗಿರಿ ಪ್ರತಿ ವರ್ಷನೂ ಕೊಡುತ್ತಾ? ಪ್ರತಿ ವರ್ಷನೂ ಬರುತ್ತೆ. ಅಂದ್ರೆ ಈಗ ಕೊಯ್ಲಾದ್ಮೇಲೆ ಅದೇನು ಬೇಳೆ ಮಾಡಬೇಕು ಅಂತ ಇದ್ದೀರಾ ವಿನೋದಾಕ್ಷಿ ಅವರು? ನಾವು ಬೇಳೆನೆ ಮಾಡೋದು. ಬೇಳೆನೆ ಮಾಡಿ ನಿಮ್ದೇ ಪಲ್ಪರ್ ಎಲ್ಲ ಇದೆಯಾ? ನಮ್ದಿಲ್ಲ ಸರ್, ನಮ್ದು ಬೇರೆ ಪಕ್ಕದರ್ದು ಮಾಡ್ಕೊಬರ್ತೀವಿ, ನಮ್ದೇ ವೆಹಿಕಲ್ಸ್ ಇದೆ. ಅದನ್ನ ಮಾಡೋದ್ರಿಂದನೇ ಅನುಕೂಲ ಅಂತೀರಾ? ಒಣಗಿಸೋದಕ್ಕೆ ಪ್ರಮಾಣ ಕಡಿಮೆ ಆಗುತ್ತೆ. ಅಂದ್ರೆ ಸಿಪ್ಪೆ ಎಲ್ಲ ಅವರೇ ಪಲ್ಪಿಂಗ್ ಯೂನಿಟ್ ನರೇ ಇಟ್ಕೊಳ್ತಾರ? ನೀವು ಅಳವಡಿಸ್ಕೊಳ್ಳೋ ಪ್ರಯತ್ನ ಏನು ಮಾಡಿಲ್ಲ? ಒಣಗಿಸೋದು ಸುಲಭ ಆಗುತ್ತಲ್ವಾ ಇದು ಪಾರ್ಚ್ಮೆಂಟ್? ಮತ್ತೆ ಒಳ್ಳೆ ಬೆಲೆನೂ ಇದೆ ಅಲ್ವಾ ಈ ಸರಿ? ಒಳ್ಳೆ 27,000 28,000 ಎಲ್ಲ ಇದೆ. ಹೌದು ಸರ್. ಅದೊಂದು ಮತ್ತೆ ಕೂಲಿ ಕಾರ್ಮಿಕರಿಗೂ ಜಾಸ್ತಿ ರೇಟ್ ಸರ್, ಅದು ಕಾಫಿಗೆ ರೇಟ್ ಜಾಸ್ತಿ ಆದ್ರೆ ಅವರು ತುಂಬಾ ರೇಟ್ ಕೇಳ್ತಾರೆ. ಅಂದ್ರೆ ಈಗ ಬೆರಿಬೋರರನ್ನ ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಈಗ. ಹೌದು ಸರ್. ಅದಕ್ಕೋಸ್ಕರ ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಕಾಫಿ ಬಿಟ್ಟು ಇನ್ಯಾವುದು ಬೆಳೆ ಮುಖ್ಯವಾಗಿ ವಿನೋದಾಕ್ಷಿ ಅವರು ತಮ್ಮದು? ಭತ್ತದ ಗದ್ದೆ ಏನು ಇದು ಮಾಡ್ತಾ ಇಲ್ಲ? ಸ್ವಲ್ಪ ಮಾಡ್ತಿದ್ವಿ, ಅದೇನು ಕೊಯ್ಲಿಗೆ ಏನು ಬಂದಿದೆಯಾ ಹೇಗೆ? ಬಂದಿದೆ ಸರ್, ಇನ್ನು ಕುಯ್ಬೇಕು ನಾವು. ಹಾಂ, ಕಾಫಿ ಆದ್ಮೇಲೆ ಅದಕ್ಕೆ ಕೈ ಹಾಕ್ತೀರಾ ಹೇಗೆ? ಸರ್ ಈಗ ಡಿಸೆಂಬರ್ಗೆ ಬರುತ್ತದೆ, ಡಿಸೆಂಬರ್ ಈಗ ಹುತ್ತರಿ ಆದ್ಮೇಲೆ ಕುಯ್ಯೋದು. ಹುತ್ತರಿ ಆದ್ಮೇಲೆ ಕೊಯ್ಲೆ ಮಾಡ್ಬೇಕಾಗ, ಅದನ್ನ ಕಾಯೋದಕ್ಕೂ ಆಗಲ್ಲ ಅಲ್ವಾ? ಅದ್ರಲ್ಲಿ ಏನಾದ್ರೂ ಒಂದು ತಳಿ ಇಂಕ್ತದ ಅಂತ ಏನು ಹಾಕೊಳ್ತೀರಾ? ನಾವು ಅದೇ ನಾವು ಆಗಿಂದ ಹಾಕೋದು, ಅದ್ ಕೆಂಪಕ್ಕೆ ಕೇಸರಿ ಅಂತ ಹೇಳ್ತಾರಲ್ಲ ಸರ್, ಕೆಂಪಕ್ಕಿ ಹಾಕೊಳ್ತೀರ. ನಿಮ್ಮ ಕುಟುಂಬಕ್ಕೆ ಸಾಕಾಗುವಷ್ಟು ಬೆಳ್ಕೊಳ್ತೀರ? ಹೌದು ಸರ್. ಸರಿ ವಿನೋದಾಕ್ಷಿ ಅವರು, ಅಂದ್ರೆ ಈ ಸರಿ ಹಂಗಾದ್ರೆ ಬೆಳೆ ಅಷ್ಟು ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹೌದು ಸರ್, ಕಡಿಮೆ. ಈಗ ಒಂದು ಪ್ರಶ್ನೆ ನಿಮಗೆ, ಈ ಒಂದು ಕಾರ್ಯಕ್ರಮದಲ್ಲಿ ತೇವಾಂಶದ ಕೊರತೆಗೆ ಯಾವ ಕಾಫಿ ತಡ್ಕೊಳ್ಳಲ್ಲ? ಈಗ ತೇವಾಂಶದ ಕೊರತೆ ಆಯಿತು ಅಂದರೆ ನಮ್ಮಲ್ಲಿ ಅರೇಬಿಕಾ, ರೋಬಸ್ಟ ಎರಡು ವಿಧಗಳಲ್ಲಿ ಯಾವುದಕ್ಕೆ ತಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ನಿಮ್ಮ ಅನಿಸಿಕೆ? ಇಲ್ಲ, ಅರೇಬಿಕಾ ತಡ್ಕೊಳ್ಳುತ್ತಂತೆ ತೇವಾಂಶ ಸ್ವಲ್ಪ ಕೊರತೆ ಆದ್ರೂ. ಕಾರಣ ಏನಂದ್ರೆ ಬೇರು ಸ್ವಲ್ಪ ಆಳಕ್ಕೆ ಹೋಗುತ್ತಂತೆ ಅರೇಬಿಕಾದ್ದು. ಹಾಂ, ರೋಬಸ್ಟ್ ಆದ್ದು ಅದು ಜೋರಾಗೂ ಇರುತ್ತೆ ಏನು ಗಿಡ, ಮತ್ತೆ ಅಷ್ಟು ಆಳಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರೋಬಸ್ಟ್ ಹಾಕ್ಕೇನೆ ನೀರಿನ ಅವಶ್ಯಕತೆ ಹೆಚ್ಚಿರುತ್ತೆ ಅಂತ. ಈಗ ಡಿಸೆಂಬರ್ವರೆಗೂ ನೀರು ಕೊಡೋದಕ್ಕೂ ಕೂಡ ಹೇಳ್ತಾರೆ ಯಾವುದು ರೋಬಸ್ಟ್ ಹಾಕಿ. ಹಾಗಾದ್ರೆ ಈ ಸರಿ ಇಳುವರಿ ಸ್ವಲ್ಪ ಸಾಧಾರಣ ಅಂತ ನಿಮ್ಮ ಅಭಿಪ್ರಾಯ ಕಾಫಿ? ಆದರೆ ಒಳ್ಳೆ ಬೆಲೆ ಇದೆ. ಸರಿ ವಿನೋದಾಕ್ಷಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನಸ್ಸಿಗೆ ಹಂಚಿಕೊಂಡಿದ್ರೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಉಮೇಶ್, ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಲ್ವೇ? ಆಯ್ತು ಸರ್. ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ? ಮನುಷ್ಯನ ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಆತ್ಮೀಯ ರೈತ ಬಾಂಧವರಿಗೆ ಮತ್ತೊಮ್ಮೆ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈಗ ಉಮೇಶ್, ನಾನು ವಿನೋದಾಕ್ಷಿಯವರ ಜೊತೆ ಮಾತನಾಡುವಾಗ ಒಂದು ಅಂಶ ಬಂತು, ಬೆರಿಬುರರ ಹಾವಳಿ ಸ್ವಲ್ಪ ಜಾಸ್ತಿ ಆಗಿದೆ. ಅದು ಸರಿ, ಏನಾಯಿತು, ಮಳೆನೂ ಜ್ವರ ಬಂತು, ಆಮೇಲೆ ಒಣ ವಾತಾವರಣ, ಮತ್ತು ತುಂತುರು ಹನಿ, ಚಳಿ, ವೈವಿಧ್ಯಮಯವಾದ ಒಂದು ವಾತಾವರಣದ ಅಂಶಗಳು ಇದ್ದಿದ್ದರಿಂದ ಈ ಬೆರಿಬುರರ ಹಾವಳಿನೂ ಕೂಡ ಈ ಸರಿ ಹೆಚ್ಚಾಗಿ ಕಂಡುಬಂದಿದೆ ಅಂತ ನಮ್ಮ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ವರ್ಷ ಪೂರ್ತಿ ಮಳೆಯೇ ಆಯಿತು. ಹೌದು ಹೌದು ಹೌದು ಹೌದು. ಮತ್ತು ಇನ್ನೊಂದೇನು ಅಂತಂದರೆ ಈ ಬೆರಿಬುರರು ಈ ಕಾಫಿ ಬೇಳೆಗಳು ಬಲಿತವಲ್ಲ, ಅಂತ ಸಂದರ್ಭದಲ್ಲೇ ಜಾಸ್ತಿ ಹಾನಿ ಮಾಡೋದು. ಈ ಬೇಳೆ ಬಲಿಯೋದಕ್ಕೆ ಸೆಪ್ಟೆಂಬರ್ ತಿಂಗಳಿನಲ್ಲೇ ಪ್ರಾರಂಭ ಆಗುತ್ತೆ. ಹೌದು, ಆ ಸಂದರ್ಭದಲ್ಲಿ ಅದು ಆ ಒಂದು ಹೊಕ್ಕುಳ ಒಂದು ಜಾಗ ಇರುತ್ತೆ, ಕಾಫಿ ನೇವಲ್ ರೀಜನ್ ಅಂತ ಕರೀತಾರೆ, ಅಲ್ಲಿ ಬಂದು ಕಾಯ್ತಾ ಕುಂತಿರುತ್ತಂತೆ. ಅದು ಅದು ಆ ಬೇಳೆ ಬಲಿಯುವಂಥ ಒಂದು ಸುವಾಸನೆ ಅದಕ್ಕೆ ತಟ್ಟುತ್ತೆ ಅಂತ ಹೇಳ್ತಾರೆ, ಗೊತ್ತಾಗತ್ತಂತೆ. ಆ ಸಂದರ್ಭದಲ್ಲಿ ಅದು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬೇಳೆ ತಿಂದ್ಬಿಟ್ಟು ಅಲ್ಲೇ ಮೊಟ್ಟೆ ಇಟ್ಬಿಡುತ್ತಂತೆ, ಹಾನಿ ಮಾಡುತ್ತೆ. ಅಲ್ಲಿ ಮೊಟ್ಟೆ ಇಡುತ್ತೆ, ಗಂಡು ಹೆಣ್ಣು ಅಲ್ಲೇ ಸಂಯೋಗ ಹೊಂದಿ ಮತ್ತೆ ಅಲ್ಲಿ ಕೋಶಾವಸ್ಥೆಯನ್ನು ಹೊಂದುತ್ತೆ, ಮತ್ತೆ ಅಲ್ಲಿಂದ ಪ್ರೌಢ ಹುಳುಗಳು ಬಂದು ಮತ್ತೆ ಬೇರೆ ಕಡೆ ಹರಡ್ತಾ ಹೋಗುತ್ತೆ. ಭಾಳ ಒಂದು ಸಣ್ಣ ಕೀಟ ಇದು. ಮುಖ್ಯವಾಗಿ ಏನು ಅಂತಂದರೆ ಒಂದ್ಸರಿ ಕೀಟದ ಬಾಧೆ ಏನಾದರೂ ತೀವ್ರವಾಗಿ ಕಂಡು ಬಂದರೆ ಶೇಕಡ 30-80% ಕಾಯಿಗಳು ತುತ್ತಾಗ್ತಾವಂತಿದ್ರು ಅವಳಿಗೆ, ಉದುರಿ ಹೋಗ್ತವೆ. ಉದುರಿನೂ ಹೋಗ್ತವೆ, ಮತ್ತು ಜಳ್ಳಾಗೋದು ಮುಖ್ಯವಾಗಿ ಬೇಳೆ. ಬೇಳೆನಲ್ಲಿ ಎರಡು ಈ ನಮ್ಮ ಕಾಫಿ ಹಣ್ಣನ್ನು ನೋಡಿದರೆ ಎರಡು ಬೇಳೆ ಇರುತ್ತೆ, ಹೌದು, ಅದರಲ್ಲಿ ಒಂದು ಬೇಳೆನ ಇವು ತಿನ್ನುತ್ತಂತೆ, ಇನ್ನೊಂದು ಉಳಿಸುತ್ತಂತೆ. ಮುಖ್ಯವಾಗಿ ಅದು ತನ್ನ ಮರಿಗಳಿಗೆ ಮುಂದಿನ ಒಂದು ಪೀಳಿಗೆಗೆ ಆಹಾರ ಇರಲಿ ಅಂತ ಇದ್ರೂ ಇರ್ಬೋದು. ಕೆಲವು ಸಂದರ್ಭದಲ್ಲಿ ಎರಡೂ ಬೇಳೆಗಳನ್ನು ತಿನ್ನುತ್ತಂತೆ. ಆದ್ದರಿಂದ ಈ ಬೆರ್ರಿಬೊರರ್ ಹಾವಳಿಗೆ ತುತ್ತಾದಂಥ ಒಂದು ಕಾಫಿ ತನ್ನ ಗುಣಮಟ್ಟವನ್ನು ಸಾಕಷ್ಟು ಕಳ್ಕೊಳ್ಳುತ್ತೆ. ಮಾರುಕಟ್ಟೆಯಲ್ಲೂ ಕೂಡ ಅದಕ್ಕೆ ಅಷ್ಟು ಬೆಲೆ ಇರಲ್ಲ. ಇದು 1.5 mm ಸೂಕ್ಷ್ಮವಾಗಿರುವಂತಹ ಒಂದು ಕಪ್ಪು ಬಣ್ಣದ ಚಿಕ್ಕ ದುಂಬಿ, ದುಂಬಿ ಜಾತಿಗೆ ಸೇರಿದ್ದು. ಹೆಣ್ಕೀಟ ಒಂದು ಹಸಿರುಕಾಯಿಯ ಮತ್ತು ಚೆನ್ನಾಗಿ ಬಲಿತಂಥ ಹಣ್ಣುಗಳ ನಾಭಿಯ ಭಾಗದಿಂದ ರಂಧ್ರ ಕೊರ್ಕೊಂಡು ಕಾಫಿ ಬೀಜದೊಳಗೆ ಸುರಂಗ ಕೊರೆದು 40-50 ಮೊಟ್ಟೆ ಇಡುತ್ತೆ. ಈ ಮೊಟ್ಟೆಗಳಿಂದ 4-8 ದಿನದಲ್ಲಿ ಮೊಟ್ಟೆ ಹೊಡೆದು ಮರಿಗಳು ಬರ್ತವೆ. ಆಮೇಲೆ ಅವೆಲ್ಲ ಕೂಡ ಈ ಬೇರೆ ಬೇರೆ ಗಿಡಗಳಿಗೆ ತಿಂತವೆ. ಆದ್ದರಿಂದ ಇದಕ್ಕೆ ಒಂದು ಸೂಕ್ತವಾದಂಥ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸ್ಬೇಕು. ಈಗ ಕೆಲವರು ಏನು ಮಾಡ್ತಾರೆ, ಕೆಲವು ಕಾಯಿಗಳು ಇವನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟಿರ್ತಾರೆ, ಹಿಂದಿನ ವರ್ಷದ ಬೆಳೆದು ಅಲ್ಲೇ ಇದು ಉತ್ಪತ್ತಿ ಆಗೋದು. ಇನ್ನೂ ಕೆಲವರು ಏನು ಮಾಡ್ತಾರೆ, ಕೆಳಗಡೆ ಬಿದ್ದಿರುತ್ತೆ, ಅದನ್ನು ಅದು ಸರಿಯಾಗಿ ಆರಿಸ್ಕೊಳ್ಳಲ್ಲ. ಹೌದು, ಅದು ಅದಕ್ಕೆ ಜಾಸ್ತಿ ಕೆಲಸಗಾರರು ಬೇಕಾಗ್ತಾರೆ ಹಾಗೆ ಅಂತ. ಕೆಲವರು ಈ ತೋಟದ ಸುತ್ತ ಎಲ್ಲ ಮರ ಕಾಫಿ ಅಂತಲೂ ಹಾಕ್ಕೊಂಡಿರ್ತಾರೆ, ಅವನೂ ಸರಿಯಾಗಿ ಕೆಲ ಸಂದರ್ಭದಲ್ಲಿ ಕೊಯ್ಲು ಮಾಡಲ್ಲ. ಅವೆಲ್ಲ ಒಂದು ಆಶ್ರಯ ತಾಣಗಳಾಗ್ತವೆ ಈ ಕೀಟಕ್ಕೆ. ಅಲ್ಲಿ ಅವು ಅಭಿವೃದ್ಧಿ ಹೊಂದಿ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಈ ತೋಟದ ಕಡೆ ಬರ್ತವೆ. ಶೀತ ಎಲ್ಲಿ ಇರುತ್ತೆ ಅಲ್ಲಿ ಉತ್ಪತ್ತಿ ಆಗ್ತವೆ. ಆದ್ದರಿಂದ ಏನು ಮಾಡಬೇಕು ರೈತರು ಅಂದರೆ, ಎಲ್ಲ ಒಂದು ಹಣ್ಣುಗಳನ್ನು ಪೂರ್ತಿಯಾಗಿ ಕಿತ್ತು ನಾಶಪಡಿಸ್ಬೇಕಾಗತ್ತೆ. ಈ ಅಕಾಲಿಕ ಕಾಯಿ ಮತ್ತು ಹಿಂದಿನ ವರ್ಷ ಕೊಯ್ದಲೇ ಉಳ್ಕೊಂಡಿರ್ತಾವಲ್ಲ, ಆ ಕಾಯಿಗಳನ್ನೆಲ್ಲ ಕಿತ್ತು ನಾಶಪಡಿಸೋದು ಬಹಳ ಮುಖ್ಯ. ಜೊತೆಗೆ ಕೊಯ್ಲು ಮಾಡುವಾಗ ನೆಲದ ಮೇಲೆ ಈ ಪಿಕ್ಕಿಂಗ್ ಮ್ಯಾಟ್ ಅಥವಾ ಪಾಲಿಥಿನ್ ಹಾಳೆಗಳನ್ನು ಹರಡಿ ನೆಲಕ್ಕೆ ಬೀಳದಂತೆ ಅವನ್ನು ತಡಿಬೇಕಾಗತ್ತೆ. ಗಿಡದಲ್ಲಿ ಯಾವುದೇ ಹಣ್ಣನ್ನು ಉಳಿಸ್ತಲೇ ಕೊಯ್ಲು ಮಾಡೋದು ಬಹಳ ಮುಖ್ಯ. ಈಗ ವಿನೋದಾಕ್ಷಿ ಅವರು ಹೇಳ್ದಂಗೆ ಅರೇಬಿಕಾದಲ್ಲಾದರೆ ಪ್ರತಿ ಹಣ್ಣನ್ನು ಕೂಡ ಅವರು ಕೊಯ್ಲು ಮಾಡ್ಕೊಳ್ತಾರೆ. ಹೌದು, ಇದರಲ್ಲಿ ಹಂಗಲ್ಲ, ಒಂಥರ ತರಿಯೋದು ಒಂಥರಲ್ಲಿ ಹಂಗೆ ಮಾಡ್ತಾರೆ. ಅದು ರೋಬಸ್ಟಾದಲ್ಲಿ ಅಲ್ಲಿ ಪಿಕ್ಕಿಂಗ್ ಮ್ಯಾಟ್ಸ್ ಅವಶ್ಯಕತೆ ಹೆಚ್ಚು ಬರುತ್ತೆ. ಅಷ್ಟೊತ್ತಿಗೆ ಕಳೆನೂ ಕೂಡ ತೆಗೆದಿರ್ಬೇಕಾಗತ್ತೆ. ಹೌದು, ಇಲ್ಲ ಪಿಕ್ಕಿಂಗ್ ಮ್ಯಾಟು ಇದೆಲ್ಲ ಹಾಕಿ ಆಸೋದಕ್ಕೆ ಈ ಕಳೆಗಳೇ ತಡೆ ಒಡ್ತವೆ. ಹೌದು, ಕೆಳಗಡೆ ಸರಿಯಾಗಿ ಆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕೀಟದ ಹಾನಿಗೆ ಒಳಗಾದಂಥ ಕಾಫಿ ಹಣ್ಣುಗಳನ್ನು ಕುದಿಯೋ ನೀರಿನಲ್ಲಿ 1-2 ನಿಮಿಷ ಅದ್ದಿ ತೆಗೆಯೋದು ಬಹಳ ಅವಶ್ಯಕ. ಅದರಿಂದ ಆ ಕೀಟಗಳು ಸತ್ತೋಗ್ತವೆ, ನಾಶ ಆಗ್ತವೆ. ಮತ್ತು ಈ ಬಾಧೆಗೆ ಒಳಗಾದಂಥ ಕಾಫಿನ ನಾವು ಪ್ರತ್ಯೇಕವಾಗಿ ಶೇಖರಿಸ್ಬೇಕಾಗತ್ತೆ, ಸಪ್ರೇಟಾಗಿ. ಒಂದೇ ಕೊಠಡಿಯಲ್ಲಿ ಎರಡೂ ಇಟ್ಬಿಟ್ರೆ ಉಗ್ರಹಣದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡುತ್ತೆ ಹುಳುಗಳು. ಹಾಗಾಗಿ ಅದನ್ನ ಪ್ರತ್ಯೇಕವಾಗಿ ಇಡದೆ ಉತ್ತಮ. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಬ್ರೋಕಾ ಬಲೆಗಳು ಅಂತ ಬರ್ತವೆ, ಆ ಬ್ರೋಕಾ ಬಲೆಗಳನ್ನು ನಾವು ನಮ್ಮ ಈ ಕಣದ ಸುತ್ತ ಮತ್ತು ತೋಟದಲ್ಲಿ ಅಳವಡಿಸ್ಕೋಬೇಕು, ಮತ್ತು ಉಗ್ರಹಣದಲ್ಲೂ ಕೂಡ ಹಾಕೋಬೇಕಾಗತ್ತೆ. ಈಗ ಒಂದು ದೂರವಾಣಿ ಕರೆದಿದೆ, ಸ್ವೀಕರಿಸೋಣ. ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಆ ಬ್ರೋಕಾ ಬಲೆಗಳನ್ನು ನಾವು ತೋಟದಲ್ಲಿ ಅಳವಡಿಸ್ಕೋಬೇಕು, ನಮ್ಮ ಈ ಕಾಫಿ ಒಣಗಿಸ್ತೀವಲ್ಲ ಕಣ ಅದ್ರ ಸುತ್ತಲೂ ಹಾಕೋಬೇಕು. ಉಗ್ರಾಣಕ್ಕೂ ಏನಾದರೂ ಇದು ಹೋಗಿದೆಯಾ ಅಂತ ಒಂದು ಶಂಕೆ ಇದ್ದರೆ ಅಲ್ಲೂ ಕೂಡ ಅಳವಡಿಸ್ಕೋಬೇಕು. ಅದೇನೊಂದು ಆಕರ್ಷಕ, ಅಲ್ಲಿಗೆಲ್ಲ ಈ ಬರ್ತವೆ ಪ್ರೌಢ ಹುಳುಗಳು. ಹುಳುಗಳು ಅಲ್ಲಿ ಬಂದು ಅಲ್ಲಿ ಆಕರ್ಷಕ ವಸ್ತುವಿನ ಕೆಳಗಡೆ ನೀರು ಅದರಲ್ಲಿ ಕೀಟನಾಶಕ ಇರುತ್ತಲ್ಲ ಅದರಲ್ಲಿ ಬಿದ್ದು ಸತ್ತೋಗ್ತವೆ. ಈ ಒಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಮತ್ತು ಈ ಕೊಯ್ದಂಥ ಕಾಫಿಯನ್ನು ನಾವು ಸೂಕ್ತವಾದ ತೇವಾಂಶಕ್ಕೆ ಒಣಗಿಸ್ಕೋಬೇಕಾಗತ್ತೆ. ಈಗ ದೂರವಾಣಿ ಕರೆದಿದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ, ತಾವು? ಶ್ರೀನಿವಾಸ. ಸೀನಾ ಪೂರ್ಣ ಹೆಸರೇನು? ಸೀನಾ ಪೂರ್ಣ ಏನು ನಿಮ್ಮ ಹೆಸರು? ಪೂರ್ಣ ಹೆಸರು ಸೀನಾ ಕಬ್ಬು. ಸರಿ, ಪುತ್ತೂರಿಂದನಾ? ಹೌದು ಹೌದು. ಸೀನಾ ಅವರು ಯಾವ್ಯಾವ ಬೆಳೆ ಬೆಳಿತೀರಿ? ಹಣ್ಣು ಸ್ವಲ್ಪ ಅದಕ್ಕೆ ಕಾಳು ಮೆಣಸು ಮತ್ತೆ ಕೊಕ್ಕ ಎಲ್ಲ ಉಂಟು. ಕೊಕ್ಕೋ ಇದೆಯಾ? ಕಾಫಿ ತೋಟದಲ್ಲಿ ಇದ್ದೆ ಅಲ್ಲ, ಕಾಫಿ ತೋಟ ಎಲ್ಲ ಕಾಫಿ ತೋಟದ ಕೆಲಸ ಎಲ್ಲ ಗೊತ್ತುಂಟು. ಬೋರ್ನ ಎಲ್ಲ ಅರಬಿಗೆ ರೋಗಗಳು ಜಾಸ್ತಿ ಅಲ್ವಾ? ಅರೇಬಿಕಾಕ್ಕೆ ರೋಗ ಅಂದ್ರೆ ಈ ಬಿಳಿ ಕಾಂಡ ಕೊರಕ ಕೀಟ ಸ್ವಲ್ಪ ಹೆಚ್ಚು ಬರುತ್ತೆ ಅಂತಾರೆ. ಹೌದು, ಅದಕ್ಕೆ ಬೋರ್ಲ್ ಅಂತ ಹೇಳ್ತಾರೆ. ಹೌದು ಹೌದು, ಅದೆಲ್ಲ ಬರ್ ಚೆನ್ನಾಗಿ ತೆಗಿತಿದ್ರು ನಮ್ಮ ತಂದೆ. ನಿಮ್ಗು ಅನುಭವ ಇದೆಯಾ ಅದು? ಗೊತ್ತುಂಟು, ಅದು ಅದು ಒಂಚೂರು ಅದನ್ನ ಕೆತ್ತಿದ್ರೆ ಒಂಚೂರು ಗಾಯ ಮಾಡಿದ್ರೆ ಅದು ಒಂದು ಅರ್ಶನ ಕಲರ್ ಬಂದಿರ್ತದೆ. ಅಲ್ಲ, ನೀವು ಹೇಳ್ತಾ ಇರೋದು ಬೋರರು ಶಾರ್ಟ್ ಹೋಲ್ ಬೋರರ್ ಅಂತಾರೆ. ಹೌದೌದು, ಅದು ರೆಕ್ಕೆಗಳಿಗೆ ಹೊಡೆಯುವಂತದ್ದು. ಅಲ್ಲ, ಮುಖ್ಯ ಕಾಂಡಕ್ಕೆ ಬರೋದು ಇನ್ನೊಂದು ಇದೆ, ಅದು ಬಿಳಿ ಕಾಂಡ ಕೊರಕ ಅಂತಾರೆ, ವೈಟ್ ಟೆಂಬೋರರ್. ಅಡಿಕೆ ಹೇಗಿದೆ ಸೀನಾ ಅವರು ನಿಮ್ದು? ಅಡಿಕೆ ಸುಮಾರು ಬಿದ್ದೋಯ್ತು ಸರ್ ಈ ವರ್ಷ. ಗಾಳಿ ಮಳೆಗೆ ಬಿದ್ದೋಯ್ತಾ? ಹೌದೌದೌದು, ಮಳೆ ಸ್ವಲ್ಪ ಜಾಸ್ತಿ ಆಯ್ತು. ಈಗ ಕೊಯ್ಲು ಪ್ರಾರಂಭ ಆಗಿರ್ಬೇಕಲ್ವ ಅಡಿಕೆದು? ಆಗಿಂಟು. ನೀವೇ ಕೊಯ್ಲು ಮಾಡ್ತೀರಾ? ಒಂದು ರೌಂಡ್ ತೆಗ್ದಾಯ್ತು ಕೆಲವರದ್ದು, ಸ್ವಲ್ಪ ಸ್ವಲ್ಪ ಇದ್ದಾರದ್ದು. ಒಂದ್ಸರಿ ತೆಗದ್ರ ನೀವೇ ತೆಗೆದು ಮಾರಾಟ ಮಾಡ್ತೀರಾ ಹೇಗೆ? ಹೌದೌದೌದು. ಬೆಲೆ ಪರವಾಗಿಲ್ವಾ? ಕಾಳುಮೆಣಸು ಇದೆಯಾ? ಕಾಳುಮೆಣಸು ಉದುರೋಯ್ತಾ? ಎಷ್ಟು ಮರ ಇದಾವೆ ಅಂದ್ರೆ ನಿಮ್ಮ ಅಡಿಕೆ ತೋಟದಲ್ಲಿ ಹಾಕೊಂಡಿದ್ರ? ಅದು ಹೌದು, ನಾನು ಮೊದಲು ಸರಿ ಇರುವಾಗ ಸೈಡ್ಗೆ ಹಾಕಿ ಹಾಕಿದ್ದು. ಅದ್ರ ಮೇಲೆ ನನ್ನ ದೃಷ್ಟಿ ಆಯ್ತಲ್ಲ, ಮತ್ತೆ ಅದ್ರ ಸುದ್ದಿ ಮಕ್ಕಳು ಹೋಗಿಲ್ಲ, ಅವರು ತಂದಿಲ್ಲ ಬೇಗ. ಸರಿ ಸರಿ, ಹಾಗೆ ರೋಗಕ್ಕೆ ಗಿಡದಂತು ಅದರಲ್ಲಿ ಅದನ್ನ ಸರಿ ನೋಡ್ಕೊಳ್ಳದೆ ಅದ್ರಲ್ಲೆಲ್ಲ ಚಿಗುರೆಲ್ಲ ಬಂದು ತಾರ ಆಗಿ ಉಂಟು. ತೆಲ್ಲಗೆ ಆಗ್ತದೆ. ಹೌದು. ಕೋಕೋ ಹೇಗೆ ಕೊಯ್ಲು ಮಾಡ್ತೀರಾ ಸೀನಾ ಅವರು? ಅದನ್ನ ನಾವು ಕುಯ್ದು ಬಿಟ್ಟು ಬಿಡಿಸಿ ತಗೊಂಡೋಗಿ ಅಂಗಡಿ ಬಿಟ್ಟರೆ ಅಂಗಡಿಯವ್ರು ತಗೊಳ್ತಾರೆ, ನಾವು ಅಲ್ಲಿ ಕೊಡೋದಿಲ್ಲ. ಅಂದ್ರೆ ಬೀಜ ಬೇರ್ಪಡಿಸ್ಬೇಕಾಗತ್ತಾ? ಹೌದೌದೌದು, ಬೀಜನೇ ಅವರು ತಗೊಳ್ಳೋದು. ಹೌದೌದು, ಬೀಜನೇ ತಗೊಳ್ಳೋದು. ಕ್ರಯ ಹೇಗಿದೆ? ಸಿಪ್ಪೆದು ದನಗಳು ಬಾರಿ ಚೆನ್ನಾಗಿ ತಿಂತಿದೆ. ಸಿಪ್ಪೆನ ನಿಮ್ಮ ದನಗಳಿಗೆ ಬಳಸ್ಕೊಳ್ತೀರಾ? ಹೌದೌದೌದು. ಈಗ ಒಂದು ಪ್ರಶ್ನೆ ಸೀನಾ ಅವರು, ಈಗ ನಮ್ಮ ಕೊಡಗಿನಲ್ಲಿ ಈ ಅಡಿಕೆ ಸಸಿಗಳಿಗೆಲ್ಲ ಒಂದು ರೀತಿ ಕೆಂಪಗೆ ಆದಂಗೆ ಒಂದು ಹುಳ, ಒಂದು ಯಾವುದೋ ಒಂದು ಹುಳ ಅಂತ ಹೇಳ್ತಾರೆ, ಅದು ಜಾಸ್ತಿ ಆಗಿದೆಯಂತೆ ಈಗ ಮಳೆ ನಿಂತ ಮೇಲೆ. ನಿಮ್ಮ ಕಡೆ ಏನಾದರೂ ಬರುತ್ತಾ ಅದು ಅಂತ? ನಮ್ಮ ಈ ಕಡೆ ಇಲ್ಲ, ಸ್ವಲ್ಪ ಕಮ್ಮಿ. ನೀರ್ ಜಾಸ್ತಿ ಆಗದ್ದು ಅದು ಪೋಷಕಾಂಶ ಎಲ್ಲ ಕೊಚ್ಚೋಗಿ ಆಗುತ್ತೆ. ಇದು ಏನಂದ್ರೆ ಒಂದು ನುಸಿ ಅಂತ, ಜೇಡ ನುಸಿ ಅಂತ. ಜೇಡ ನುಸಿ ಅಂತ ಒಂದು ಒಂಥರ ಎಲ್ಲ ಎಲೆಗಳೆಲ್ಲ ಸಸಿಗಳದ್ದು, ಸಸಿಗಳು ಸ್ವಲ್ಪ ಎಳೆ ಮರಗಳದ್ದು, ಅದೇನಾಗಿದೆ ಎಲ್ಲ ಅದು ರಸ ಹೀರಿ ಎಲ್ಲ ಅದು ಮಾಡೋದ್ರಿಂದ ಒಂಥರ ಎಲ್ಲ ಒಣಗದಂಗೆ ಆಗೋದು, ಕೆಂಪಗಾಗೋದು, ಹಿಂಗೆ ಆಗ್ತಾ ಇದೆಯಂತೆ. ಅದಕ್ಕೆ ಅಲ್ಲಿ ಕೊಡಗಿನಲ್ಲಿ ಕೆಲವ್ರ ಮನೆ ಎದುರುಗಡೆ ತೆಂಗಿನ ಮರ ಎಲ್ಲ ಇರ್ತದೆ, ಅದೆಲ್ಲ ಮಣ್ಣು ಎಲ್ಲ ಬುಡಕ್ಕೆ ಮುಚ್ಚಿ ಅದಕ್ಕೆ ಏನು ಹಾಕೋದಿಲ್ಲ, ನೀರು ಕೊಡೋದಿಲ್ಲ, ಎಂತ ಕೊಡೋದಿಲ್ಲ. ಸರಿ ಸರಿ ಸೀನಾ ಅವರು, ಈಗ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಈಗ ಉಮೇಶ್ ಪೇಟೆಧಾರಣೆಯನ್ನು ಹೇಳ್ತಾರೆ. ಪೇಟೆಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಜ್ಮೆಂಟ್ 27,250 ರೂಪಾಯಿಯಿಂದ 28,000 ರೂಪಾಯಿಗಳು, ಅರೇಬಿಕಾ ಚೆರಿ 13,500 ರೂಪಾಯಿಯಿಂದ 15,500 ರೂಪಾಯಿಗಳು, ರೊಬೆಸ್ಟಾ ಫಾರ್ಜ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ಹಾಗೂ ರೊಬೆಸ್ಟಾ ಚೆರಿ 10,400 ರೂಪಾಯಿಯಿಂದ 11,250 ರೂಪಾಯಿಗಳು. ಈಗ ಉಮೇಶ್, ನಮ್ಮ ಕೊಡಗು ಜಿಲ್ಲೆ ಮೊದಲು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರೋದು, ಈಗ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾ ಇದೆ. ಈ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ December 5, 6, and 7 ಕೃಷಿಮೇಳವನ್ನು ಏರ್ಪಡಿಸಿದ್ದಾರೆ. ಆದ್ದರಿಂದ ನಮ್ಮ ಜಿಲ್ಲೆಯ ರೈತರು ಕೂಡ ಇದರ ಪ್ರಯೋಜನ ಪಡ್ಕೋಬಹುದು ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಾಳಿನ ಕಾರ್ಯಕ್ರಮದಲ್ಲಿ ಈ ಅಡಕೆ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನವನ್ನು ಕೇಳ್ಬೋದು ಅಂತೇಳಿ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡುಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ ಗಾ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9483620311. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಪ್ರಜಾಪ್ರಭುತ್ವದ ಬೆನ್ನೆಲುಬಾಟುತ ಜಿಲ್ಲಾಧಿಕಾರಿ ವೆಂಕಟರಾಜವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಮಡಿಕೇರಿನ ಗಾಂಧಿ ಭವನದಲ್ಲಿ ಇಂದು ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡಿದವು. ಎಲ್ಲಾ ಭಾರತೀಯರು ಸಂವಿಧಾನದ ಮೌಲ್ಯನ ಎತ್ತಿ ಹಿಡಿಯಕ್ಕೂ ಪ್ರಜಾಪ್ರಭುತ್ವನ ಬಲಗೊಳಿಸಿಕೆ ಮುಂದಾಕೂತ ಹೇಳಿದವು. ಸಂವಿಧಾನ ಪ್ರಸ್ತಾವನೆಯಲ್ಲಿ ಹೇಳಿದಂಗೆ ಭಾರತೀಯ ಪ್ರಜೆಗಳಾದ ನಾವು ತಿಳಿ ಶುರುವಾಗಿದ್ದು ನಮಗಾಗಿ ಸಂವಿಧಾನ ಅರ್ಪಣೆ ಮಾಡ್ಕೊಂಡ ದಿನನ ಸಂವಿಧಾನ ದಿನ ತಿಳಿ ಆಚರಣೆ ಮಾಡುವೆ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಮುಖ್ಯ ಪಟವು ಹಾಜರಿದ್ದವು. ಸಂವಿಧಾನ ದಿನಾಚರಣೆ ನಿಟ್ಟಿಲಿ ಪ್ಯಾಟನ ಗಾಂಧಿ ಬಾಣಿಂದ ಗಾಂಧಿ ಭವನಕ್ಕೆ ಮುಟ್ಟ ಜಾಥಾ ನಡೆತ. ಕೊಡಗು ಜಿಲ್ಲಾ ಪೊಲೀಸ್ ಕ್ರೀಡಾಕೂಟ ಉದ್ಘಾಟನಾ ಕಾರ್ಯಕ್ರಮ ಇದೇ 27 ನಾಳೆ ಬೆಳಿಗ್ಗೆ 9 ಮಡಿಕೇರಿ ಪೇಟೆನ DAR ಕವಾಯತು ಬಾಣಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ BP ದಿನೇಶ್ ಕುಮಾರ್ ಸೇರಿದಂಗೆ ಮುಖ್ಯ ಪಟವು ಹಾಜರಿದ್ದವೆ. ಇದೇ 29 ಸಾಯಂಕಾಲ 4 ಆಖೇರಿ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷೆ ನಾಟಕ ಅಪ್ಪ ರಂಗ ಪ್ರದರ್ಶನ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇದೇ 27 ನಾಳೆ ಸಾಯಂಕಾಲ 5 ಸುಳ್ಯದ NMC KVG ಷಷ್ಟ್ಯಬ್ದ ರಂಗಮಂದಿರಲ್ಲಿ ನಡೆದಿದೆ. ರಾಜ್ಯಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ December 3-5 ಮುಟ್ಟ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಜಿಲ್ಲಾ ಯುವ ಒಕ್ಕೂಟದ ಜಿಲ್ಲಾಧ್ಯಕ್ಷ PP ಸುಕುಮಾರವು ತಿಳಿಸಿದರು. ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೊಡಗು ಜಿಲ್ಲಾ ಯುವ ಒಕ್ಕೂಟ ಹಂಗೆ ತಾಲೂಕು ಯುವ ಒಕ್ಕೂಟದ ಕೂಡುಕಟ್ಟಲ್ಲಿ ನಡೆದ ಯುವಜನೋತ್ಸವದಲ್ಲಿ ಭಾಗವಹಿಸಿ ಗುಂಪು ಹಂಗೆ ವೈಯಕ್ತಿಕ ಸ್ಪರ್ಧೆಯಲ್ಲಿ ಸ್ವರ್ಣಸ್ಥಾನ ಪಡ್ಕೊಂಡವು. ರಾಜ್ಯಮಟ್ಟದ ಯುವಜನೋತ್ಸವದಲ್ಲಿ ಭಾಗವಹಿಸಿಕೆ ಅರ್ಹತೆ ಪಡ್ಕೊಂಡಿದ್ದು ಗೆದ್ದವು ವಿವರಗಬೇಕಾದರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕ ಮಾಡಕ್ಕೆ. 2024-25 ಸಾಲಿನಲ್ಲಿ ಕೃಷಿ ಇಲಾಖೆಯ ಕಡೆಯಿಂದ ಸ್ಪ್ರಿಂಕ್ಲರ್ಗೆ %90 ಸಹಾಯಧನ ನೀಡಲಾಗಿದೆ. ಈ ಸೌಲಭ್ಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಂಗೆ ಸಾಮಾನ್ಯ ವರ್ಗದವಕ್ಕೆನು ಸನ %90 ಸಹಾಯಧನದಲ್ಲಿ ಸಿಕ್ಕಿದೆ. ಸೋಮರಪೇಟೆ ಹಂಗೆ ಕುಶಲನಗರ ತಾಲೂಕು ವ್ಯಾಪ್ತಿನ ರೈತರು ತಮ್ಮ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಸೌಲಭ್ಯ ಪಡ್ಕೊಳ್ಳಕ್ಕೂ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಕಾಂತೂರು ಮೂರ್ನಾಡು ಹೊದ್ದೂರು ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆಯ ಮುಂದಾಳತನಲ್ಲಿ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ನಾಳೆ ಬೆಳಗ್ಗೆ 10 ಮಧ್ಯಾಹ್ನಕ್ಕೆ ಮುಟ್ಟ PMC ಶಾಲೆಯಲ್ಲಿ ನಡೆದಿದೆ. ಈ ಶಿಬಿರದಲ್ಲಿ BP, ಶುಗರ್, ಕಣ್ಣು, ಮೂಳೆ, ಗಂಟು, ನರರೋಗ, ಕಿವಿ, ಮೂಗು, ದೊಂಡೆ ತಪಾಸಣೆ ಹಂಗೆ ಹಿರಿಯ ತಜ್ಞರಿಂದ ಮಕ್ಕಳ ಆರೋಗ್ಯ, ಹೃದಯ ತಪಾಸಣೆ, ಸ್ತ್ರೀರೋಗ ತಜ್ಞರಿಂದ ತಪಾಸಣೆ ನಡೆದಿದೆ.